ಆಗಬಹುದಾಗಿದ. ಈ ಮಳೆಗಳ ಜೊತೆಗೆ ಗುಡುಗು ಮಿಂಚುಗಳು ಇರಬಹುದು. ಈ ಸೂಚನೆಗಳನ್ನು ಗಮನಿಸಿ ತಾವು ತಮ್ಮ ಕೃಷಿ ಚಟುವಟಿಕೆಗಳನ್ನು ಹೊಂದಾಣಿಕೆ ಮಾಡಿಕೊಳ್ಳಬೇಕು. ಇದು ಈ ಹೊತ್ತಿನ ಮೇಘ ಸಂದೇಶ. ಉತ್ತರ ಧ್ರುವದಿ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿ. ನಿತ್ಯ ಮೇಘ ಸಂದೇಶ ಕೇಳಿದರೆ ಇದನ್ನ ಕಾರ್ಯಕ್ರಮದ ಕೊನೆಯಲ್ಲಿ ಮತ್ತೊಮ್ಮೆ ಪ್ರಸಾರ ಮಾಡುತ್ತೇವೆ. ಈಗ ಗೊಂದಲಿಗರ ಕಥೆ, ತುಳಜಾ ಭವಾನಿ ಕೊಲ್ಲಾಪುರ ರಾಜನ ಕಥೆ ನಡೆಸಿಕೊಡುತ್ತಾರೆ ಶ್ಯಾಮರಾವ್ ಅಮೃತರಾವ್ ಚೌಹಾಣ್ ಹಾಗೂ ಸಂಗಡಿಗರು. ಆದಿಶಕ್ತಿ ಜಗನ್ಮಾತೆ ತುಳಜಾ ಭವಾನಿಯಲ್ಲಿ ಆತ ನೋಡಬೇಕಾದಾರ ನಗರ ಅಂಬದ ಊರ ಒಳಗ ರಾಜ ನೋಡಬೇಕಾದ್ರ ನಗರ ಶಾವ ರಾಜ ರಾಜಕಿ ಮಾಡ್ತಿದ್ದ ಗಾಣಿಗ ಅಂದ ತಮ್ಮ ಆತನ ಮನೆಯೊಳಗ ಆದಿಶಕ್ತಿ ಜಗನ್ಮಾತೆ ಸಾಂಭವಿ ತುಳಜಾಪುರ ಒಳಗ ಕುಂತಿಳು ಆ ತುಳಜಾ ಪ್ರಭವಾನಿ ಏನಂತಳಿ ಹರಿ ಪರಶುರಾಮ ಮಗನಿಗೆ ಏನಂತ ಯಾಕೆ ಮಗ ಪರಶುರಾಮ ಏನಮ್ಮ ತಾಯಿ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ನೋಡ್ಬೇಕು ನಾಲ್ಕು ದಿಕ್ಕಿನೊಳಗ ಜೋಗ ಆಡಬಾ ಮಗ ಹೋಗಂದ ಆಗಕ್ಕೆ ಬರ್ತಾ ಮಗ ಏನಂತಾನೆ ತಾಯಿ ನೀ ಎಲ್ಲಾ ದಿಕ್ಕಿಗೆ ಹೋಗಕರೆ ದಕ್ಷಿಣ ದಿಕ್ಕಿಗೆ ನೀವು ಹೋಗಬೇಡ ದಕ್ಷಿಣ ದಿಕ್ಕಿನಲ್ಲಿ ಆತ ರಾಜ ಕೋಲಾಪುರ ರಾಜ ಆತ ಬಹಳ ದುಷ್ಟನ ತಾಯಿ ಹೆಣ್ಣ ದೇವರಿಗಂತೂ ಆತನು ನಂಬಗಿಲ್ಲ ಅವನ ಮನೆಯಲ್ಲಿ ಹೆಣ ದೇವರು ಪೂಜೆವಿಲ್ಲ ಆತನ ಊರಿಗೆ ನೀವು ಹೋಗಬೇಡ ತಾಯಮ್ಮಂತೆ ಮಗ ಪರಶುರಾಮ ಆತ ತಾಯಿ ಪಾದಕ್ಕೆ ನಮಸ್ಕಾರ ಮಾಡಿ ಹೇಳ್ತಾನ ಜಗದಾಂಬಾ ದೇವಿ ಅಂತಳ ಮಾತು ಕೇಳ ಮಗ ಈಗ ನಾ ಹೋತೀನಿ ತುಳಜಾ ಪ್ರಗಂತ ಆದಿಶಕ್ತಿ ಜಗನ್ಮಾತೆ ಸಂಭವಿ ಹಡಿ ತುಂಬ ಭಂಡಾರಿ ಬಿಟ್ಟಾಳ ಕೊರಳಾಗ ಕೌಡಿ ಮಾಳ ಬಲಗೈಯಾಗ ಪರಡಿ ಎಡಗೈ ಪತ್ತ ಹಚ್ಚಕೊಂಡು ಆನೆ ಕೂತ ತುಳಜಾ ಪೂರಾನೇ ಬಿಟ್ಟ ನಾಲ್ಕು ಮಂದಿ ಕಾವ ನೋಡ್ಬೇಕಂದ್ರೆ ಊರ್ ಸುತ್ತಮುತ್ತ ಸಮುದ್ರವಿತ್ತು ಆ ಸಮುದ್ರ ದಂಡಿಗೆ ಬಂದು ಏನಂತಾಳ ಯಾಕೆ ತಮ್ಮದೇರಿ ಯಾಕಮ್ಮ ಯಾರಿದಿ ಎಲ್ಲಿ ಇದ್ದಿ ಏನಿವಿಲ್ಲ ನಿನ್ನ ಖೂನ ಬರ್ತಾ ನಮಗ ಖೂನವಿಲ್ಲ ಯಾ ದೇಶದ ಕೆಲಿದಿ ಎಲ್ಲಿ ಯಾಕೆ ಬಂದಿದಿ ತಾಯಿ ನಾ ಅಡ್ಡ ಕುಗುಮದಾಕಿ ತುಳಜಾ ಭವಾನಿ ಇದ್ದೀನಪ್ಪ ನಾ ರಾಜನ ಮನಿ ಜೋಗ ಅಳಗಡದಿ ನಂದ ಹೌದಾ ತಾಯಿ ನಮ್ಮ ರಾಜನ ಮನೆಗೆ ಬಂದಿದ್ದ ಕರೆದ ನಮ್ಮ ರಾಜನ ಮನೆ ತಾನು ಏನ ದೇವರು ನಡ್ತೀವಿಲ್ಲ ಆತನ ಹಗಲು ರಾತ್ರಿ ಶಿವನ ಪೂಜಾ ಮಾಡವ ಶಿವನಿಗೆ ನಾವ ಜಪ ತಪ ಮಾಡವ ಸಾಧು ಸನ್ನಿ ಸಿಗುವ ಸೈಫಕರು ಬಂದ್ರ ಅವ್ರಿಗೆ ದಾನ ಧರ್ಮ ಮಾಡವ ತಾಯಿ ನಮ್ಮ ಊರೊಳಗ ರಾಜ ಹೆಣ ದೇವರಿಗೆ ನಂಬಂಗಿಲ್ಲ ಹ್ಯಾಂಗ ಬಂದಿದ್ದಿ ಇಲ್ಲಿ ವಾಪಿಸ್ ಹೋಗಂತಂದ್ರು ನಾ ವಾಪಿಸ್ ಹೋಗ್ಲಾ ಬಂದಿಲ್ಲ ಮಗ ನಾ ನೋಡ್ಬೇಕಾದ್ರೆ ನಿಮ್ಮ ರಾಜನ ಮನೆ ನಡೆದಿನ ಜೋಗ ಆಳ್ಲಾಕ ನನಜರ ಹಡಗದಾಗ ಕುಂದ್ರಿಸಿ ಒಳಿ ದಾಟ ಶ್ರೀ ಮಗ ಅಂದ. ಅಮ್ಮ ರಾಜನ ಹುಕುಮವಿಲ್ಲ, ನಮ್ಮ ರಾಜ ನೋಡಬೇಕಾಗ್ತದ, ಆಸೆ ಎಣದವ್ರಿಗೆ ಬಿಡ್ದಾಡಂತ ಹುಕುಮದೇ. ಸಾಧು ಸನ್ನಿಸಿಗೂ ಆಸೆ ಪಕ್ಕಿ ರಾಜ ಜನ್ಮ ಬಂದ್ರ ಹರಿಗೆ ನಲ್ಲಿ ಕೂಡಿಸಿ ನನ್ನ ಊರ ಒಳಗೆ ಬಿಡ್ದಂತ ಹೇಳ್ಕಿಸ್ತಂದ ನಮ್ಮ ರಾಜನ ಹುಕುಮದ ತಾಯಿ. ಜಗದಂಬಾ ದೇವಿ ಅಂತಾಳ ಮಾತ ಕೇಳಿ ಮೂರ್ಖ ಮಕ್ಕಳ್ರಿ, ಈ ನೋಡ್ರಿ ನಾನು ನೀರಿನೊಳಗಿನ ಹಾಗೆ ಹೊತ್ತಿನಂತ ದೇವಿ ನೀನಾಕಿ ಉದುವಂತ ಭಂಡಾರ ಒಗ್ಗಟ್ಟಳ ನೀರಿನ ಒಳಗ ಹೊರಡಿ ಬಿಟ್ಟಳ ನೀರಿನ ಮ್ಯಾಲ ಪರಡಿ ಒಳಗ ಕುಂತು ಜಗನ್ ಮಾತೆ ದೇವಿ ನೀನಾಕಿ ಇನ್ನ ಕೋಲಾಪುರ ರಾಜ ನೋಡ್ಬೇಕಂದ್ರೆ ಮನಿ ಅದ ಅಂತ ತಮ್ಮ. ಆ ಮನಿ ನಾ ಜೋಗ ಆಳಗ ನಡೆದೀನಿ, ನನ್ನ ಜೋಗ ಸಿಕ್ತಿಲ್ಲ ಮಗ, ಹೋಗ್ಲಿ ಇಲ್ಲಿ ಬ್ಯಾಡ ಅಂದ. ಅವ್ವ ಆತ ನಮ್ಮ ಊರ ಒಳಗೆ ರಾಜ ಹೆಣದೇವ್ರಿಗೆ ನಂಬಂಗಿಲ್ಲ, ಆತ ನೋಡವ ಕೈಯ ಬಾಯವ ಕರಿ ನಾಲ್ಗವ ತಾಯಿ ಮಹಿಷಾಸುರ ಧೈತಿಯ ಪ್ರಮಾಣನ. ಆದ್ರೆ ಆತ ನಮ್ಮ ರಾಜ ನ ತಾಯಿ, ಅವನನ್ನ ಊರ ಒಳಗೆ ನೀ ಹೋಗ್ಬೇಡ, ಅವನ ಮನಿ ಒಳಗೆ ಜೋಗ ನೀಡ ಪದ್ಧತಿ ಇಲ್ಲ. ಹ್ಯಾಂಗ ಬಂದಿದ್ದೀವಿ ವಾಪಸ್ ಅಂತಂದು ಇಷ್ಟು ಹೇಳಿದ್ರೆ ಕೇಳಿಲ್ರಿ ಜಗದಮ್ಮ ತಾಯಿ. ಕೊರಳಾಗ ಕೌಡಿ ಮಾಡ ಬಲಗೈಯಾಗ ಪರಡಿ ಎಡಗೈ ಪತ್ತ ಹಾಚಕೊಂಡು ಆಡಿ ತುಂಬಾ ಭಂಡಾರ ಪಡೆಕೊಂಡು ಉದೋ ಉದೋ ಆರಕೊತ ದೀವಿ ನೀನಾಕಿ ಬಂದಳು ಎಲ್ಲಿ ಆ ರಾಜ ಅನ ಮನಿ ಈ ಕೊಲ್ಲಾಪುರ ರಾಜನ ಮನಿ ಬಂದಿರ್ತಾಳ. ಐ ರಾಧ ಉದೋ ರಾಜನ ಅಂಗಳದೊಳಗ ನಿಂತಾಳ. ಏ ಭಕ್ತ ನೀನು ಮನೆ ಒಳಗಿಂದ ನನಗ ಜೋಗ ನೀಡುವಂತವನಾಗು, ನನಗೆ ಜೋಗ ನೀಡಿದ್ರೆ ನೀನ ಬಾಗಲ ಹೊರಗ ಇಷ್ಟಲ್ಲ ಗಿಡಾವಿಲ್ಲ ತೊಡಬೇಕಂದ್ರೆ ಆಳ ಮನುಷ್ಯರ್ ಬಂದು ನಮ್ಮ ನಮ್ಮ ಅಂತ ಮುದುಕಿ ಕೈ ಮುಗಿದಾರಮ್ಮ. ನೀ ಯಾವ ಊರ್ದಕ್ಕಿ ತಾಯಿ ಮುದುಕಿ, ನಮ್ಮ ಮನಿ ಒಳಗೆ ಯಾರು ಜೋಗ ನೆಡಂಗಿಲ್ಲ. ನಮ್ಮ ರಾಜ ನಮ್ಮ ಕೊಲ್ಲಾಪುರ ರಾಜನ ಮನಿ ಒಳಗೆ ಪದ್ಧತಿ ಇಲ್ಲ, ನಾವು ಇಡಂಗಿಲ್ಲ ತಾಯಿ. ಹ್ಯಾಂಗ ಬಂದಿದ ಹಂಗ ಹೋಗ. ಏ ಮಕ್ಕಳ ನಾ ತುಳಸಾಪುರದೊಳಗಿರಂತಕ್ಕಿ ಅಲಂಗಾದಿ ಶಕ್ತಿ ಪಾರ್ವತಾದೇವಿ ನಿನ್ನ ರಾಜನ ಕೈಲಿ ನಾ ಜೋಗ ತೊಗೊಂಡು ಹೋಗಬೇಕಂತೆ. ಆತನ ಭಕ್ತಿ ಅದನ್ನೇನಿಲ್ಲ, ನಾ ನೋಡಿ ಬರ್ಬೇಕಂತೆ. ಆತನ ಮನೆಗೆ ಬಂದಿನ ಮಕ್ಕಳ ನನಗೆ ಸ್ವಲ್ಪ ಜೋಗ ನೆಡ್ದ್ರೆ ನಾ ಹೊಂಟ ಹೋಗ್ತೀನಿ ಅಂತ. ನಾ ಹೋಗಾಕಿ ಎಲ್ಲ ನಾ ನಿಂದಿರ್ತೀನಿ ಇಲ್ಲಿ ಅಂಗಳಾಗ ಅಂತ ನಿಂದಿಡ್ರಿ ಅಂಗಳಾಗ, ಯಾರು ಜೋಗ ನೆಡಂಗಿಲ್ಲ. ನೌಕರಿ ಮನುಷ್ಯರಿಗೆ ಕರೆದ ಏನಂತ ಸಾವುಕಾರ ಏನ್ರಿ ಮಹಾರಾಜ್? ಏ ತಮ್ಮದಿರಿ ಯಾಕ್ರಿ ಸಂಬೆ ನಿಂಬೆ ಈ ಕಡೆ ಬರೋ ತಮ್ಮದಿರಿ ನೌಕರಿ ಮನುಷ್ಯರಿ ಆ ಮುದುಕಿ ನೋಡಬೇಕಂದ್ರ ಚಾಳಿ ಕಂಬಳಿ ತವರಿ ಕಂಬಳಿ ಕೈಕಾಲ ಕಟ್ರಿ, ಕೈಕಾಲ ಕಟ್ಟಿ ಮುದುಕಿ ಒಯ್ ನೋಡ್ಬೇಕಂದ್ರೆ ಸಮುದ್ರ ಒಳಗೆ ಒಳಿ ಒಳಗೆ ಇದು ಕಾಡ್ರಿ. ಮುದುಕಿ ಸತ್ತು ಹೋಗಿ ತಿರುಗಿ ನನ್ನ ಊರಿಗೆ ಬರಬಾರ್ದ ಜೋಗಕ್ಕ. ನಡಿಯೋಣ ನಡಿ ನಡಿ ಸಂಗೆ ಸಂಗ ನಡಿಯೋಣ ಅಂದ. ಸೇವಕ ಜನ ಬಂದೆ ರಾಜನ ಮನೆ ತಾಂದ್ರೊಳಗೆ ಹೊಸ ರೇಸಿ ಮಗ ತೆಗೆದುಕೊಂಡು ಆ ದೇವಿ ಜಗದ್ಮನ ಕೈ ಕಾಲ ಕಟ್ಟಾರ. ಏ ತಮ್ಮ ಈಗ ಆಗ್ತಡ ಮಾಡ್ತಿರು ಹೊಸ ಕಂಬಳಿ ಒಳಗ ಎರಡು ಮೂರು ಬಿಟ್ಟು ಸುಣ ಕರಿ ಆ ದೇವಿ ಗಂಟ ನಮ್ಮ ತಲೆ ಮೇಲೆ ಹೊತ್ಕೊಂಡು ಆ ಸಮುದ್ರದೊಳಗೆ ಬೈದ ಬೇಕಾದಂತ ಹೇಳಿ ನಮ್ಮ ರಾಜನ ಹುಕುಮ ಅದೇ ನಡಿಯೋಣ ಬೇಗನೆ ಹೊರಟು ಹೋಗೋಣ. ಇಷ್ಟೇ ಹಾಕಿದ್ರಿ ದೇವಿ ಜಗದ ಭಾಗ ಒತ್ತಿ ಹಿಡಿದಾರ ಕಂಬಳಿ ಒಳಗ ಹಾಕೊಂಡು ತಿರುಗಿ ಆಳ ಹೊತ್ಕೊಂಡು ಬಂದ್ರಿ ನೀರಿನಂತ ಯಾಕೆ ಒಯ್ದು ಒಗ್ಗಾಟ್ಯಾರ ನೀರಿನೊಳಗೆ ಒಗ್ಗಾಟಿ ಮ್ಯಾಲ ನೀರು ಕುಟುಂಬ ಎರಡು ಎರಡು ವರ್ಗ ಗುಂಡಗಲ್ಲಿ ಏರ ಬಳಕ ಮುದುಕಿ ಸತ್ತೋಯ್ತು ನೀರಾಗ. ನಡ್ರಿ ಅಣ್ಣ ನಡ್ರಿ ಹೋಗಾರ ನಮ್ಮ ರಾಜ ಹೋಗಿ ಹೇಳ ನಡ್ರಿ ಅಂತ ನೌಕರಿ ಮನುಷ್ಯರು ಹೊಡ್ಕೊತ ಬಂದು ಆ ರಾಜಾಗ ಬಂದು ಏನಂತಾರ ನಮಸ್ಕಾರ ತಂದಿ ರಾಜ ನೀವು ಹುಕುಮತ್ ಪ್ರಮಾಣ ದೇವಿಗೆ ಒಯ್ದು ಶಮನದೊಳಗೆ ಬೇಕಾಟ ಬಂದಿದ್ದೀವು, ಮುಂದಿನ ವಿಷಯ ಏನದ ಏನಿಲ್ಲ, ನಿಮಗೆ ಬೇಗನೆ ತಿಳಿಸುವಂತ ಆಗ್ರಿ ತಂದಿ ರಾಜ. ಮುದುಕಿ ಒಯ್ದು ಒಗ್ಗಾಡ್ರಿ ಬರಂಗಿಲ್ಲ ನನ್ನ ಮನೆ ತಿರುಗಿ ಮನೆಗೆ ಬರಲ್ರಿ ಮತ್ತೆ ಜರ ಅಚಾನಕ್ ತಿರುಗಿ ಮತ್ತ ಮುದುಕಿ ಬಂತಂದ್ರೆ ನಿಮಗೆ ಇಡಂಗಿಲ್ಲ ನಾ ಅಂದ. ಆಯ್ತ್ರಿ ಮಹಾರಾಜ್ ಹೇಳಿದಂತ ಮಾತು ಕೇಳಿ ಹೋರಿ ತಮ್ಮದಿರಿ ಚಲೋ ಆಯ್ತು ಹೋಗಿ ನಿಮ್ ನೌಕರಿ ಮಾಡ್ರಿ ಅಂದ. ಆಯ್ತಾಯ್ತು ಯಾಕಂದ್ರೆ ಮಹಾರಾಜ್ ನೌಕರಿ ಬರ್ಸರಿ ಯಾರ್ದವ್ರ ಕೆಲಸ ಬಹಳ ಕತ್ತಾರ ಇಲ್ಲಿ ಕತ್ತಿ ಇಲ್ಲಿ ಆಗ್ಯಾದ ಕತ್ತಿ ಇಲ್ಲಿ ಬಿಳಿತದ ಸಮುದ್ರ ಒಳಗ ನೀರಿನ ಒಳಗ ಜಗದಂಬಾ ದೇವಿ ನೋಡ್ಬೇಕಂದ್ರೆ ಒಯ್ದ ಕಾಟಿದ್ ಬಳಕ ನೀರಿನೊಳಗಿದೆ ಎದ್ದು ಹೊಂಟಾಳ ದೇವಿ ಹ್ಯಾಂಗ ಬರ್ತಾಳ ಆ ಭಕ್ತರ ಮನಿ ದೇವಿ ಜಗದಂಬ ಮತ್ತೆ ಹ್ಯಾಂಗ ಬರ್ತಾಳಂದ್ರ ಬಾರಮ್ಮ ದೇವಿ ಭಕ್ತರ ಮನಿಗೆ ಬಾರಮ್ಮ ದೇವಿ ಭಕ್ತರ ಮನಿಗೆ ನೋಡ್ಬೇಕು ಕೊಲ್ಲಾಪುರ ರಾಜನ ಮನಿ ಹೊಂಟಳ ದೇವಿ ಜಗದಂಬಾರಿ ಹೇಳ್ಕೊಂಡು ಹೋಗಬೇಕು ಪುನಃ ಎರಡನೇ ಸಲ ರಾಜನ ಮನಿ ಊರಿಗೆ ಹೋಗಿ ಜೋಗ ಬೇಡಬೇಕಂತೆ ಪುನಃ ಎಲ್ಲಿ ಬಂದ್ರೆ ಆಕೆನ ರಾಜವಾಡದೊಳಗ ಬಂತು ಮೊದಲಿಯಲ್ಲಿ ಬದಲಿತ್ತು ಅದೇ ಜಾಗದ ಬದಲಾಗಳಾಗಿತ್ತಾಳ ದೇವಿ ಮತ ನೋಡದ ಆ ಕೋಲಾಪುರ ರಾಜ ನೋಡಿ ಏನಂತಾನೆ ಯಾಕೋ ಆ ಮುದುಕಿ ನನ್ನ ಮನಿ ಯಾಕೋ ಏನ್ ನಿಮ್ಮ ಅಪ್ಪನ ಗಂಡ ತಿಂದ ನಾನು ಯಾಕೆ ನನ್ನ ಮನಿ ಈ ಮತ್ತ ಬಂದಿದೆಲ್ಲ ತಾಯಿ ಮತ್ ಏನು ಬೇಕು ನಿನಗ ತಾಯಿ ಜಗದ ಬಂತ ರಾಜ ನಿನಗೇನ ಬಂಗಾರ ಬೆಳೆ ಮುತ್ತು ಮಾಡಕನ ಬೇಡಂಗಿಲ್ಲ ನಿನ್ನ ಮನೆ ಒಳಗೆಂದು ಕೆಟ್ಟ ಒಪ್ಪ ಉಳ್ಳಾಗಡಿ ಬದಿಕೆ ನಡೆದ್ರೆ ನನ್ನ ಮನಸ್ಸು ಬಹಳ ಸಂತೋಷ ಆಗ್ತದ ನಂಗೆ ಜೋಗ ನಡೆದ್ರ ಬಾಗಿಲು ದಾಟ ಹೋಗ್ತೀನಂತ ಇಷ್ಟೆಲ್ಲ ಗಿಡವಿಲ್ಲ ಸೌಕರ್ಯ ತರ ನಿಮ್ಮ ಅಪ್ಪನ ಗಂಟ ತಿಂದಿಲ್ಲ ನಾನು ನಿನಗ ಹಿಟ್ಟ ಬಿಟ್ರ ನನ್ನ ಒಲೆಯಾಗಿನ ಬೂದಿ ಬಿಡಂಗಿಲ್ಲ ಮುದುಕಿ ಬೆಡ್ಕೊಂಡು ತಿಂಬಾಕುಲಾದ ಬೆಡ್ಕೊಂಡು ತಿಂತದ ನಿನ್ನಲ್ಲಿ ಏನು ಸಿಗಂಗಿಲ್ಲ ಏ ಭಕ್ತ ನಿನ್ನ ಬಲ್ಲಿ ಹಿಟ್ಟು ಉಪ್ಪ ಉಳ್ಳಾಗಡಿ ಇದ್ರೆ ನಾ ಜೋಗ ಬೇಡಿ ಬೇಡಿ ಊರಂತ ಎಲ್ಲ ಊರ್ತೀವಿ ಹಾಳು ಬಂದ ನನ್ನ ಹೊತ್ತಿಗೆ ಸುಹಾದ ಮಗ ನನಗೊಂದ ಬಕ್ರಿ ಪರಡಿ ಒಳಗ ನೀಡು ನಾ ಇಲ್ಲಿಂದ ಹೊಂಟು ಹೋತೀನಂತ ಪರಡಿ ಒಳಗ ಹಸಿ ಜೋಗವನ ಬಕ್ರಿ ನೀಡಲ್ಲ ಸೌಕಾರ ಏನಂತದ ರಾಜ ಕೊಲ್ಲಾಪುರ ರಾಜ ತಾರ ಹೇ ಮುದುಕಿ ಏನ ಎಲ್ಲಿ ಯಾರು ಮರ್ತ ಮಾತಾಡಕತ್ತೀನ ಮುದುಕಿ ಅಂದ ಯಾಕ ನಿನ್ನ ಮನೆ ನೋಡ್ಬೇಕಂದ್ರೆ ಅಡಿಗಿಲ್ ಒಳಗೆ ಒಂದ್ ರೊಟ್ಟಿ ಬಿಟ್ಟು ನನ್ನ ಮನೆಯಾಗಿ ಒಂದು ಕೂಳ ನೀಡಂಗಿಲ್ಲ ಯಾರ ಹರಿ ಬಂದಿ ಆ ದಾರಿ ಗಪ್ಪಗ ಭಕ್ತ ನಿನ್ನ ಮನೆ ಒಳಗ ಒಂದ ಬಕ್ರಿ ಇದ್ರೆ ವಾಸಿಕವಾಯ್ತು ನನ್ನ ಪರಿ ಒಳಗೆ ನೋಡ್ಬೇಕಾಯ್ತ ಒಂದ ಸವಾರ ರೂಪಾಯಿ ದಕ್ಷಿಣ ಇಡು ಭಕ್ತ ಆ ದಕ್ಷಿಣ ನೀಡಿದ್ರೆ ನಾ ಹೊಟ್ಟು ಹೋತೀನಿ ಅಂತ ನಾ ದಕ್ಷಿಣ ನೀಡಂಗಿಲ್ಲ ಇಲ್ಲಿ ದಕ್ಷಿಣ ಕರಿ ಮಾಡಿ ಮಾಡಿದಿ ಗಪ್ಪಾಯ್ ಹೊಂಟೋಗು ನಮ್ಮಲ್ಲಿ ನೋಡ್ಬೇಕಂದ್ರೆ ದಾನ ಸಿಗಂಗಿಲ್ಲ ಧರ್ಮ ಸಿಗಂಗಿಲ್ಲ ಜೋಗಿ ಬರ್ಲಿ ಜಂಗಂ ಬರ್ಲಿ ಪಕ್ಕೀರ್ ಬರ್ಲಿ ಅವ್ರಿಗೆ ಸಾಕಷ್ಟು ಬೇಕಾದಷ್ಟು ಜೋಗ ನೀಡ್ತೇವೆ ಬೇಕಾದಷ್ಟು ದಾನ ಧರ್ಮ ಮಾಡ್ತೇವೆ ನಿನಗ್ ಮಾತ್ರ ನೀಡೋದಿಲ್ಲ ನಡಿಪಲ್ಲೆ ಹೊರಗಾಗಿ ನಡಿ ಬದುಕಿ ಅಂದ್ರೆ ನಿನಗೆ ಸವಾ ರೂಪಾಯಿ ಇಲ್ಲದಿದ್ರೆ ನನ್ನ ಪತ್ತಾದ ಮೇಲೆ ಬಂದ ಚೇತಾಕ ಉಂಬಾಯಣಿ ಹಾಕೋ ಭಕ್ತ ಆ ಉಂಬಾಯಣಿ ನೀಡಿದ್ರೆ ನಾ ಹೊಟ್ಟು ಹೋಗ್ತೀನಿ ಅಂತ ಜಗದಂಬಾ ದೇವಿ ಅಂತಾಳ ನಾ ನೋಡ್ಬೇಕಂದ್ರೆ ಹಸಿ ಹಿಡ್ಕ ಬೆಂಕಿ ಹೆಚ್ಚವಳ ತಾಯಿ ಕದಕದ ಕದಕದ ನಗತಾಳ ದೇವಿ ನನಗೆ ನೋಡಬೇಕು ದಾನ ಧರ್ಮ ಮಾಡಂಗಿಲ್ಲ ಮಗ ನಾವರಿಗೆ ನರಕದಲ್ಲಿ ಹಾಕಿ ತುಳಿದಿದ್ದೆ ಉದರಂಬರಿಗೆ ಉದರ ಕಾಯ ಮಾಡಿ ನಾನು ಬಿಟ್ಟಿದ ಏನೋ ಭಕ್ತ ಸ್ವಲ್ಪ ವಿಚಾರ ಮಾಡಿ ನೋಡುವಂತವನಾಗು ನಾ ಯಾರಿದ್ದ ಯಾರು ಇಲ್ಲ ವಿಚಾರ ಮಾಡಿ ನನಗೆ ದಾನ ಧರ್ಮ ನೀಡು ಇದು ಮುದುಕಿ ಮಕ್ಕಳು ಮಾತಾಡಕತ್ತಂತ ಸಿಟ್ಟ ಬಂತ್ರಿ ಯಾರಿಗೆ ಆ ಕೊಲ್ಲಾಪುರ ರಾಜ್ಯಾಗ ನಾಲ್ಕು ಮಂದಿ ಆ ಕಾವಲ್ ಮನುಷ್ಯರಿಗೆ ಕರೆದ ಏ ಸಂಬ್ಯ ಲಿಂಬ್ಯ ತಮದೇರಿ ಬರ್ರಿ ಅಂದ ಆ ಮುದುಕಿ ಮತ್ತ ಹಿಡ್ರಿ ಮುದುಕಿ ಹಿಡಿದು ನೋಡ್ಬೇಕಾರೆ ರೇಷ್ಮೆ ಹಗ್ಗ ತೋರ್ ಕೈ ಕಾಲ ಕಟ್ರಿ ಎತ್ತಿನ ಗಾಡಿ ಒಳಗ ಇದು ನಮ್ಮ ಊರಿಗೆ ಹತ್ತಿ ಹೊಲ ಅದ ಆ ಹೊಲದಾಗ ಎರಡು ಬಣಮಿ ಕಳಕಿ ಆದತ್ತಮ್ಮ ಎರಡು ಬಣಮಿ ಕಳಕಿ ಬಿಸಿರಿ ಅರ್ಧ ಕೆಳಗ ಅರ್ಧ ಮ್ಯಾಲ ಮಾಡಿ ನಟ್ ನಡ್ಬಾರ್ಕ ಹಾಕಿ ಮುದುಕಿ ಉರಿ ಹಚ್ಚಿ ಬರ್ರಿ ಅಂದ ಯಾಕಾಗಲ್ಲಕ್ರಿ ಮಾರಿಕೆ ಹೇಳಿದತ್ತ ಬಾತಿ ಕೇಳಿಕೊಂಡು ಈ ಬರ ನೋಡ್ಬೇಕಂದ್ರೆ ನಾಲ್ಕು ಮಂದಿ ನೌಕರಿ ಮನುಷ್ಯರು ಬಂದ ಹರೆಯಲ್ಲಿ ಹೊಲದಲ್ಲಿ ಮುದುಕಿ ತಗೊಂಡ್ ಬಂದ್ರೆ ಹೊಲಕ ತಂದಾರ ಬಡವಿ ವಿಚಾರ ಅರ್ಧ ಕಳಕಿ ಕೆಳಗ ಅರ್ಧ ಕಳಕಿ ಮ್ಯಾಲ ಮಾಡಿ ನಟ್ ನಡ್ಬಾರ್ಗ ಮುದುಕಿ ಹಾಕಿ ಉರಿ ಹಚ್ಚಬೇಕಲ್ಲ ಉರಿ ಹಚ್ಚದ ನಮ್ದಿನ ಬಗ್ಗೆ ಅರಂಗಿಲ್ಲ ನೀವೇ ಹಚ್ಚ್ರಿಯಪ್ಪ ಅಂತ ಕೋಲಾಪುರ ರಾಜ ಆಗಂತಾರ ಈಗ ದೇವಿಗೆ ಬಣಮಿ ಒಳಗೆ ಒಟ್ಟಿದ್ದೇವ ನಿಮ್ಮ ಕೈ ಮುಟ್ಟ ನೀವು ಆಗ್ನೇ ಹಚ್ಚಿರಿ ದೇವ ನಮ್ಮ ಕೈಲಿ ಸರ್ವತ್ತ ಆಗಂಗಿರುತ್ತೆ ಆ ಶಿವ ಜನ ಮಂದಿ ಮಾತಾಡ್ತಾರ ಆಗ್ಲಿ ಅಂದ ನೌಕರಿ ಮನುಷ್ಯರಿ ನಿಮ್ದಿನ ಆಗ್ಲ ನಾ ಬರ್ತೀನಿ ನಡ್ರಿ ಅಂದ ಕೈಯಾಗ ಕರಿ ಕಡ್ಡಿ ಇರ್ಬೇಕು ತಗೊಂಡ ಕಡ್ಡೆ ಬಿ ತಗೊಂಡು ನಾನೇ ಸ್ವತಃ ಉರಿ ಹಚ್ತೀನಿ ನಡ್ರಿ ತಮದೇರಿ ಬಂದ ರಾಜ ಮಸಾಲೆ ತೆಗೆದುಕೊಂಡ ಮೈ ಮೇಲೆ ಸಾಲು ಸಾಲು ತೆಗೆದುಕೊಂಡು ನಾಲ್ಕುಡಿ ನಾಲ್ಕು ಬೀದಿ ತಿರುಗಾಡಕೋತ ಆ ಮಸಾಲೆ ಕೈ ಒಳಗೆ ಹಳೆಕೊಂಡು ಆ ದೇವಿ ಹೇಳಕ್ಕೆ ನಂದ್ರ ಬಗೆ ಚಾಕೆ ನಂದ್ರ ಬಗೆ ಚಾಕ ನಾಡದ ನಾಡದ ಕಳಕಿ ಸುಟ್ಟು ಹೊತ್ತ ಬೂದಿ ಆಯ್ತು. ನೌಕರಿ ಮನುಷ್ಯರು ಯಾರ್ದಾರು ಮನಿಗೆ ಹೊಂಟೋದ್ರೆ ಸಾವುಕಾರ ಈ ಕಡೆ ರಾಜ ಬಿತ್ತಾನ ಮನಿ ತಾ ಹೋದ ಕೊಲ್ಲಾಪುರ ರಾಜ ಮನಿ ಹೋದ ಬಳಕ ಇದಿಲ್ಲಿ ಕತ್ತಿ ಇಲ್ಲಿ ಆಗ್ಯಾದ್ರಿ ಕತ್ತಿ ಎಲ್ಲಿ ಬೆಳಿತಾ ಅದು ಜಗನ್ ಮಾತಿ ಸಂಭವಿ ಅಂತಳ ನನಗ ನೋಡ್ಬೇಕಂದ್ರೆ ಯಾವಾಗ ಕಳಕಿಯಾಗ ಸುಟ್ಟ ನನ್ನ ಬಳಕ ಹೊಲದಾಗ ಇದು ಸುಟ್ಟ ಇವ್ರು ಹೊಲಕ್ಕೆ ನೋಡ್ಬೇಕ ಕೈ ತೊಳೆದ ಮೇಲೆ ಹತ್ಬೇಕಂತ ಜಗನ್ಮಾತೆಯ ಸ್ವಾಮಿ ಮತ್ತ ಎಲ್ಲಿ ಬಂದ ಆಡಿ ತೊಂಬಿನ ಜ್ವಾಳ ಹೊಲ ಇತ್ತು ಸೌಕಾರ ಇದು ರಾಜ ಅಂದು ಕೊಲ್ಲಾಪುರ ರಾಜನ ಹೊಲಕ್ಕೆ ಬಂದಳು ನೌಕರಿ ಮನುಷ್ಯರ ಹೊಲ ಕೈಲ ಕತ್ತಿರು ಏ ತಮ್ಮದೇ ನೌಕರಿ ಮನುಷ್ಯರ ಹೊಲ ಸೀತಿನ ತಲೆ ತಂದು ಸೀತಿನ ದಾಣಿ ತಿನ್ಕೋತ ಕೂತಿದ್ರ ದೇವಾ ಅಷ್ಟದೊಳಗಾಗ ತಾಯಿ ಬಂದಳು ಏ ಮಕ್ಕಳ ಐರಾದ ಉದಯ ಐರಾದ ಉದೌದು ಅಂತ ಹೇಳಿ ಅದೇ ಬೆಳಕ ಅವ್ರ ಹಂಚಾಕ ಬಂದಾಳ ಯಾಕ್ರೋ ಮಕ್ಕಳ್ರಿ ನೀವು ಬಿ ಸಿದ್ಧಿ ತಿಲ್ಲಾಕತ್ರ ನನಗ ಮುಗಿಸಿ ಕೊಡ್ರಿ ಮಗ ಅವ ನಾವು ಸೀತಿ ತಿಲ್ಲಾಕತ್ತಂದ್ರೆ ನಿಮ್ಗೆ ಸಿದ್ಧಿ ಸಿಗಂಗಿಲ್ಲ ನಮ್ಮೂರ ರಾಜ ಯಾರಿಗ ದಾನ ಧರ್ಮ ಮಾಡಬೇಡ ಅಂತ ಹೇಳ್ಯಾನ ಮತ್ ಮುಂದಿನ ಹೊಲಕ್ ಹೋಗಿ ತಾಯಿ ನಾವ್ ಅಂತೂ ಕೊಡಂಗಿಲ್ಲ ಅಲ್ರೋ ಮಕ್ಕಳ್ರಿ ನಿಮ್ಮನ್ನ ನೋಡ್ಬೇಕಂದ್ರೆ ರಾಜ ಒಳಗ ಬರ್ತಾರೇನು ಕೊಲ್ಲಾಪುರ ರಾಜ ನನಗ ಮುಕ್ ನೋಡ್ಬೇಕಂದ್ರೆ ನೀವು ಬಿ ಸಿದ್ಧಿ ತಿಲ್ಲಾಕತ್ರ ನನಗೆ ಕೊಡ್ರಿ ಮಕ್ಕಳ್ರಿ ನಿಮ್ ತಾಯಿ ಪ್ರಮಾಣ ನೀವು ನನ್ನ ಮಗ ಮಕ್ಕಳ ಪ್ರಮಾಣ ನಿನ್ನ ಮಾತು ಕರೆದ ತಾಯೋ ಎಲ್ಲ ಸೋಳೆ ಮಕ್ಕಳ ನನ್ನ ಹುಕುಮಿಲ್ಲ ನೀ ಹಾಂಗ ದಾನ ಧರ್ಮ ಮಾಡಿದ್ರಂತೆ ಅವ್ರ ನಮಗ ಶಬ್ದ ಬಿಡ್ತಾರ ನಮ್ ಕೈಲಿ ಆಗಂಗಿಲ್ಲ ಅವ್ವ ನೀವ್ ಹೊಂಟು ಹೋಗುವಂತವ್ರಾಗ್ರಿ ಎಷ್ಟಲ್ಲ ಗಿಡಾವಿಲ್ಲ ಜಗನ್ ಮಾತೆ ಅಂದಳ ಯಾಕಗಳ ಮಗಳೇ ಇರ್ಲಿ ಕೊಡಲ್ದ್ರ ಕೊಡಲ್ಲ ಆಶೀರ್ವಾದ ಅಂದಳು ಕೊಟ್ಟಳು ಆಶೀರ್ವಾದ ಕೊಟ್ಟು ಬಂದಳು ಎಲ್ಲಿ ಬಂದಾಳ ಆ ಹೊಲದ ತಂಡಿ ಬದಿ ಏನತ್ತಾಳ ಏ ಮಕ್ಕಳ್ರಿ ನನಗ ನೀವು ಸಿಟ್ನಿ ಕೊಡ್ಲಿಲ್ಲ ಮೊದಲೇ ಅಂದಾರ ಹೊತ್ತಿನ ಕೊರಳಲ್ಲಿ ಹಾಲಿದ್ದು ಫಲವೇನು ಸ್ವಾನ ನೋಡಬೇಕಂದ್ರೆ ಹಾಲಿನ ಒಳಗಿನ ಫಲವಿದ್ದು ನೀರಿದ್ದು ಏನಂದ ನೋಡ್ರಿ ಈಗ ನಿಮ್ ಜ್ವಾಳದ ಗತಿ ಏನು ಮಾಡ್ತೇನಂತ ಜಗನ್ಮಾತಿ ದೇವಿ ಎಲವಾಡ್ಯಾಳ ಉದೋತವಾಜ ಮಾಡಿ ಹಡಿವೆಲ್ಲಿ ಭಂಡಾರ ತೆಗೆದು ಭಂಡಾರ ನೋಡ್ಬೇಕಂದ್ರೆ ಆ ಜ್ವಾಳದ ಹೊಲ್ದಾಗ ಅವಕಾಟ್ಯಾಳ ಕಣ್ಣಾಗಿನ ಕಾಡಿಗೆ ತೆಗೆದು ಒಂದೇ ನೋಡ್ಬೇಕು ದಂಟಿ ಹಸಿದಿಲ್ಲ ಜ್ವಾಳದ ಜ್ವಾಳ ಎಲ್ಲ ನೋಡ್ಬೇಕಂದ್ರೆ 500 ಎಕರೆ ಜಮೀನು ನೋಡ್ಬೇಕಂದ್ರೆ 1 ಎಕರೆ ಇದ್ದಿನ ಹೊಲ ಪೂರ ನೋಡ್ಬೇಕು ಕರಿ ಕರಿ ಕಡ್ಡಿ ಮಾಡಿಟ್ಟಾಳ ದೇವರೇ ನೌಕರಿ ಮನುಷ್ಯರಂತ ಅಣ್ಣ ಯಾಕೋ ಸಿಟ್ಟಿ ರುಚಿ ಎತ್ಲಕತ್ತೀನಿ ನಾವ್ ನಾಕತ್ತೀನಿ ತಗೊಂಡ್ ಬಾರೋ ಅಣ್ಣ ಅಂತ ಓಡ್ಕೋತ ಹೋಗಿ ಇನ್ ಯಾ ತೆನಿ ತೆಗಿತಾರ ಆ ತೆನಿ ನೋಡ್ಬೇಕು ಕರ್ರಿಗೆ ಅದು ಲಾಸ್ ಆಗ್ಯಾದ ಅವನ ಮುದುಕಿ ಬಂದಿ ತೊಡೋದು ಮುದುಕಿ ಏನದನು ಹುಡುಕ್ಯಾಡ ಹೋಗೋಣ ಆ ಹೊಲ್ದಾಗ ಈ ಹೊಲ್ದಾಗ ನೋಡು ಕಡೆ ಹೋದಳಕ್ಕಿ ಹುಡುಕ್ಯಾಡ್ರಿ ಎಲ್ಲಾ ಆಡಿ ಮ್ಯಾಲ ಹೋಗಿ ನೋಡ್ತಾರ ಗೋಯಾತ ಹತ್ರ ಒಳಗೆ ತಿರ್ಗಾಡು ನೋಡಿದ್ರು ಎಲ್ಲಿ ಜಗದಂಬ ಕಾಣಂಗಿಲ್ಲ ಹೀಗೆ ಇಲ್ಲ ಇತ್ತಲ್ಲ ಮುದುಕಿ ಇಲ್ಲ ಮಾಯ ಆಯ್ತಲ್ಲ ಅಂತ ಕಡಿ ಕಣ್ಣು ನೋಡಿದ್ರು ಈಗ ಇದು ಸುದ್ದಿ ಹೋಗಿ ತೋರಿಸ್ಬೇಕಲ್ಲ ರಾಜ ಕೋಲ್ಹಾಪುರ ರಾಜ್ಯ ಬಲಿ ಬಂದ್ರಿ ಮನುಷ್ಯರ ಬಂದು ರಾಜಾರಿ ನಮಸ್ಕಾರ ಬರ್ತಾರ ನಮಸ್ಕಾರ ರಾಜಾರಿ ನಮಸ್ಕಾರಪ್ಪ ಮಕ್ಕಳೇ ಯಾಕೆ ಬಂದ್ರಿ ಯಾಕೆ ಇದ್ರ ಸಲುವಾಗಿ ಮಾತು ಕೇಳ್ರಿ ಮಹಾರಾಜ ಅವನ ಮುದುಕಿ ಬಂದಿತ್ತು ಜೋಗ ನೀಡ್ರಿ ಅಂದಳು ಜೋಗ ಕೊಡ್ಲಿಲ್ಲ ಸಿಟ್ಟಿ ನೀಡೋದ್ರು ಸಿಟ್ಟಿ ಕೊಟ್ಟಿಲ್ಲ ಹೊಲದ ಹೊಲ ಎಲ್ಲ ಲಾಸ್ ಮಾಡಿರ್ತಾಳ್ರಿ ಬಂದ್ ನೋಡಟ್ ನಡ್ರಿ ಅಂದ ಆಗ್ಲಿ ತಮ್ಮ ನಡ್ರಿ ಅಂತ ಹೇಳಿ ಕೇಸಿಂದ ಆ ರಾಜ ಅವ್ರು ಕೂಡಲೇ ಬಂದ ಬಂದು ನೋಡ್ತಾನ ಹೊಲದೊಳಗ ರಾಜ ತಲ ಹೊಲ ಸಾಗರ ಆಯ್ತು ಕರೆ ಆ ಮುದುಕಿ ಬಂದ್ರೆ ಎಳ್ಳಿರೋಷ್ಟು ಜೋಗ ಇಡಿವ್ಯಾರಿ ಎಲ್ಲ ಜ್ವಾಳ ದಟ್ಟ ಕಿತ್ತೆ ಹಾಕಿ ಒಯ್ದು ನೋಡ್ಬೇಕು ಎತ್ಕೊಳ್ಳಿ ಹಾಕ್ರಿ ಎತ್ಕೊಳ್ತೀನಿ ಡೋರ್ಕಿ ಹೊಡೀಲಿ ಬರೇ ಆ ಮುದುಕಿ ಬಂದ್ರೆ ಜೋಗ ನೀಡ್ಬೇಡ ಅಂತ ಇಷ್ಟ ಹೇಳಿ ಸೌಕಾರ ತನ ಮನಿಗೆ ತಾವ್ ಅಂಟ ಬಂದ ನೌಕರಿ ಮನುಷ್ಯ ತಂತ ನೌಕರಿ ಮಾಡಕತ್ತರು ಇಲ್ಲಿ ಕತಿ ಇಲ್ಲಿ ಆಗ್ಯಾದ್ರಿ ಕತಿ ಇಲ್ಲಿ ಬಿಳಿತ ಜಗದಮ್ಮ ದೇವಿ ಅಂತ ಅಳ ಎಲ್ಲೋ ಮೂರ್ಖ ಮಗನಿ ಅಂದಳು ಮತ ನೋಡ್ಬೇಕಂದ್ರೆ ಕೊಲ್ಲಾಪುರ ರಾಜ ಅಂದ ಮತ ತೋಟಕ್ಕೆ ಬಂದಾಳ ಅಲ್ಲಿ 500 ಎಕರೆ ಜಮೀನ್ ನೋಡ್ಬೇಕಂದ್ರೆ ಕಬ್ಬ ಹಾಕಿದ್ರಿ ರಾಜ ಆ ಕಬ್ಬಿಲ್ ಒಂದ ಬಂದು 5 ಕಬ್ಬು ಕುಡುಮಗ ಪೂಜೆ ಅಂದಳು ಮಗ ನನ್ನ ಮನ್ಯಾಗ ಗೊಂದಲ ಹಾಕದ, ನಾ ಆರಾಧಿ ಹೆಣಮಗಳಿದ್ದೀನಪ್ಪ, ನನ್ನ ಮನ್ಯಾಗ ಗೊಂದಲ ಹಾಕದ, ಒಂದ್ ಐದ್ ಕಪ್ ಕೊಡು ಅಂದ. ಆರೇಕೆ ಜನ ಸಿಪಾಯಿ ಬೇನಂತಾನ ತಾಯಿ, ನಮ್ಮ ಊರ ರಾಜನ ಹುಕುಮದ ಅವ್ವ, ಯಾರು ಒಬ್ರು ಬಂದ್ರು ಅವ್ರಿಗೆ ಒಂದು ದಂಟ ಕೊಡಬ್ಯಾಡ್ರಿ, ಅವ್ರಿಗೂ ಹೆಂಗ್ ಬರ್ತಾರ ಹಂಗ ವಾಪಿಸ್ ಹೊರಗೆ ಹಾಕ್ರಿ, ನಮ್ಮ ರಾಜನ ಬಹಳ ಹುಕುಮದ ಅಂತ ಹೇಳಿಕೆಸಿಂದ ನಾವು ಕೊಡಂಗಿಲ್ಲವ. ಎಷ್ಟಲ್ಲ ಗಿಡವಿಲ್ಲ ಜಗದಮ್ಮ ದೇವಿ ಅಂತಳ, ನನಗೆ ಕಬ್ಬು ಕೊಡಂಗಿಲ್ಲ ಮಕ್ಕಳ್ರಿ, ನೋಡ್ರಿ ಈಗ ನಿಮ್ ಕಬ್ಬಿನ ಗತಿ ಏನ್ ಮಾಡ್ತೀರ ಅಂದಳು. ಮತ್ತ ಅಲ್ಲಿ ಬಿ ಜಗದಮ್ಮ ದೇವಿಗೆ ಸಿಟ್ಟ ಬಂದಾದ, ಹಡಿವೆಲಿ ಭಂಡಾರ ತೆಗೆದ ಹೋದು, ಮತ್ತೆ ಭಂಡಾರ ಒಗ್ಗಡ್ದಳ ತೋಟದಾಗ ಕಬ್ಬಿಂದು ಕಬ್ಬೆಲ್ಲಾದ್ರಿ, ಬರೇ ಒಡಗ ಬಿದ್ರ ಬೊಂಬುಗಳಾಗಿ ಇಲ್ತಾವ, ಮನುಷ್ಯ ಗಾಬರಿಯಾಗಿ ಏನಂತ ಕಬ್ಬಿ ಮಾಯ ಮಾಡ್ಯಾಳ ದೇವಿ, ನನಗ್ ಮಾಯ ಮಾಡಿಲ್ಲಪ್ಪ ಅಂತ ರಾಜನ ಬಲಿ ಬಂದರು. ನಡಿಯೋಣ ರಾಜನ ಬಲಿ ಬಂದರು. ನಮಸ್ಕಾರ ಮಾಡಿದ್ರು ರಾಜ. ನಮಸ್ಕಾರಪ್ಪ. ನಮಸ್ಕಾರಪ್ಪ. ನಮಸ್ಕಾರ. ಯಾಕೋ ತಮ್ಮ ಯಾಕ ಬಂದ್ರಿ ತೋಟ ಕಾಯ್ಬಿಟ್ಟು ಇಲ್ಲಿ ಬಂದ್ರಿ? ರಾಜ ನೋಡ್ರಿ, ನಿನ್ನ ಕಾಲದಲ್ಲಿ ನಮ್ಮ ತೋಟದೊಳಗ ಯಾವ ಊರ ತಾಯಿ ಬಂದಿದ್ರು ಏನೋ, ಅವ್ರ ಮನೆ ಒಳಗ ಏನು ಗೊಂದಲ ಹಾಕದ ಅಂತ, ಅವ್ರಿಗೆ ಐದು ಕಬ್ಬಿನ ದಂಟ ಬೇಕಾಗಿತ್ತಂತ ಬಂದಿದ್ರು, ನಾವು ಕೊಡಲಂತ ಹೇಳಿದೀವಿ, ನಮ್ಮ ರಾಜನ ಹುಕುಮ ಇಲ್ಲ ಅಂತ ಅಲ್ಲಕ ಕ್ಷಣವಿಲ್ಲ, ಬಿಟ್ಟು ಬಿಡ್ರಿ ಮಕ್ಕಳ ಐದ್ರದ ಆಟ ನೋಡ್ರಿ ಅಂತ ಹೇಳಿ ಕೇಸಿಂದ ಆಕೆ ವಾಪಸ್ ಬಂದು ಹೋದ್ರಿ ಮಹಾರಾಜ್, ಮುಂದ ನೋಡ್ಬೇಕಾಯ್ತದ ಕಬ್ಬು ಹೋಗಿ ಬಿದ್ರೆ ಬಂಬು, ಆಗ ನಿಂತವ ರಾಜ ಬಂದ ನಿಮ್ ಕಣ್ಣಾರು ನೋಡುವಂತವ್ರಾಗ್ರಿ. ತುಳಜಾಬವಾರಿ ಅಂತಾಳ, ಈಗ ಕಬ್ಬ ಮಾಯಾಗ್ಯಾದ, ಈಗ ಅವನ ಶರೀರಕ್ಕೆ ನೋಡ್ಬೇಕಾದ್ರೆ ಬ್ಯಾನಿ ಆಸ್ತಿ ಏನಂತ. ತುಳಜಾ ಭವಾನಿ ರಾತ್ರಿ ಸಮಯ ಆಗ್ಯಾವ್ರಿ, ರಾತ್ರಿ ಟೈಮಿನಾಗ ತುಳಜಾ ಭವಾನಿ ಊದು ಊದು ಅಂತ ಕೌಡಿ ಮಾಳ ಹಾಕೊಂಡು ಹಣಿ ತುಂಬಾ ಭಂಡಾರ ಪಡ್ಕೊಂಡು ಆ ಸಾವುಕಾರ ನೋಡ್ಬೇಕು ರಾಜಂದು ನೋಡು, ಕೊಲ್ಲಾಪುರ ರಾಜಂದು ರಾತ್ರಿ ಟೈಮಿನಾಗ ಮನಿ ಒಳಗ ಮುಕ್ಕೊಂಡಿದ್ದ ರಾಜ ಊದೋ ಊದು ಅನ್ಕೋತೀನಿ, ಬಂದು ನೋಡ್ಬೇಕು ಹಣಿ ಮೇಲೆ ಭಂಡಾರ ತೆಗೆದು ಒಕಾಟಾಳ ಮೈ ಮ್ಯಾಲ ಒಕಾಟಿ ಏನಂತಾಳ, ಡಾಕ್ಟರ್ ಯಾವ ಪ್ರಕಾರ ಇಂಜೆಕ್ಷನ್ ಕೊಡ್ತಾನ ಪೇಷಂಟ್ ಕಾ, ಆ ಪ್ರಕಾರ ದೇವಿ ದಿನ ಹಾಕಿ ಬಂದು ಭಂಡಾರ ಒಕಾಡ್ಬೇಕು ಸಾವುಕಾರ ಮೈ ಒಳಗ, ಈ ತಾರ ಬಟ್ ಬೆಂಕಿ ಬಿದ್ದ ದೇವರೇ. ಹಗಲು ರಾತ್ರಿ ನಾ ಶಿವನ ಪೂಜಾ ಮಾಡವ, ಹಗಲು ರಾತ್ರಿ ಆತನ ಧ್ಯಾನ ಮಾಡವ ದೇವಾ, ಇವತ್ತಾಗ ನನಗೇನು ಪೂಜೆ ಮಾಡದೊಳಗ ಬೋಲು ಚೂಕ ಆಯ್ತು ಅಂತೇಳಿ, ಹಗಲು ರಾತ್ರಿ ಆತನಾಗುತ್ತಾನೆ ಆತ ದೇವಿ ಏನಂತಾನ. ಶಿವನ ಧ್ಯಾನ ಮಾಡೋದೊಳಗಿ ಬ್ಯಾಲಿ ಕಡಿಮೆ ಆಗಲ್ರಿ, ಹೆಚ್ಚಾಗ್ಲಕ ತೋತು ಆ ಹೆಣತಿ ದಿನ ಹಾಕಿ ಬಂದ್ ನೋಡ್ಬೇಕು ಹಾರಿ ಹಾಡಿ ಮೈ ಮೇಲೆ ಬಿದ್ದಾಳ, ಹೇ ಪತಿ ದೇವ ನಿಮ್ಗೆ ಏನೈತ್ರಿ ರಾಜ ಹರಿ ಅಂತ, ಆ ರಾಜ ಕೊಲ್ಲಾಪುರ ರಾಜ ಆಗ ಹೆಣತಿ ಇದ್ಳು ಮಾಣಕಾವತಿ, ಆ ಮಾಣಕಾವತಿ ಮೈ ಮೇಲೆ ಬಿದ್ದಂತಾಳ ಪತಿ ದೇವ ಏನೈತಿ ನಿಮ್ಮ ರಾತ್ರಿ ಅಂತ, ಮೈ ಮೇಲೆ ಬಿದ್ದ ಬಳಕ ಏನಂತಾನ, ನನ್ನ ಮೈ ಯಾರು ನೋಡ್ಬೇಕು ಹುರ್ಪಿಟ್ಟ ಅದನ್ನ ಹರಿ ಅಂತ, ಮೈ ತುಂಬಾ ಕರ ಕರ ಕರ ಕರ ಕೆದರ್ಲಾಕತ್ತದ, ಹಂಗಾಗ ಕೆವ್ರ ಕೆವ್ರತಾರ ಹಂಗೆ ನೋಡ್ಬೇಕಂದ್ರೆ ಹದಗಡ್ಡಿ ಆಗಿ ಪಟ ಪಟಗ ಹೊಡೆದು ಒಳಗಿನ ಕಿವಾರಕ್ಕೆ ಸೋಲಗತ್ತೆ, ಅದ ಮಹಾರೋಗ ಒಡಿಲ್ ಅಂತ ಸರಾತ್ ಕೊಟ್ಟಿಡ್ರಿ ದೇವಿ ಭಂಡಾರ ಒಳಗಿಂದೆ, ಆ ಭಂಡಾರದಿಂದ ಸಾವುಕಾರ ಬೈಯಾಗ ಹುರ್ಪಿಟ್ಟ ಅದ ಹೆಂಡತಿ ಅಂತಳ ನನ್ನ ಪತಿ ರಾಗ ನಾ ಉಳಿಸ್ಕೋಬೇಕಂತ ಆ ದವಾಖಾನೆ ಈ ದವಾಖಾನೆ ಅಲ್ಲಿ ಇಲ್ಲಿ ತೋರಿಸ್ತಾಳ, ಎಲ್ಲಿ ಬ್ಯಾನಿ ಕಡಮೋದಿಲ್ಲ ನೋಡ್ರಿ, ದವಾಖಾನಿ ಬ್ಯಾನಿ ಇತ್ತಂದ್ರ ದೇವ್ರ ಬ್ಯಾನಿ ಇತ್ತಂದ್ರ ದವಾಖಾನಿ ಕಮ್ಮ ಆಗಂಗಿಲ್ಲ, ಎಲ್ಲಾ ಕಡೆ ತೋರಿಸ್ದಳು ತೋರಿಸಿ ಎಲ್ಲಿ ಬ್ಯಾನಿ ಕಡಿಮೆ ಆಗಂಗಿಲ್ಲ, ಒಳಗ ನೋಡ್ಬೇಕ ಮನಿ ಒಳಗ ಉಪಾಧ್ಯ ಬ್ರಾಹ್ಮಣ ಇದ್ದ ಮನಿ ದೇವರ, ಆ ಉಪಾಧ್ಯನ ಮನಿ ಹೋಗಿ ಮಾಡ್ಕೋತಿ ಏನಂತಾಳ, ಯಾಕ್ರಿ ಬ್ರಾಹ್ಮಣ ಮಹಾರಾಜ್ರಿ ನನ್ನ ಮನಿ ಒಳಗ, ನನ್ನ ಕೊಲ್ಲಾಪುರ ರಾಜ ಅಂದ್ರ ಊರಿಗೆ ರಾಜ ಅನ್ನ ನನ್ನ ಗಂಡ, ಮನಿ ಒಳಗ ಚಡಪಡಿಸ್ಲಾತಾನ ಮೈಯಾಗ ಹುರ್ಪಿಟ್ಟದಂತ ಯಾ ದೇವರ ಜನರು ಹೊಣ್ತಾರೆ ನೋಡ್ರಿ ಅಂದ. ಆಗ ಬ್ರಾಹ್ಮಣ ಏನಂತಾನ, ಹೇಳ ಮಗ ನಾ ಪಂಚಾಂಗ ತೆಗೆದು ನೋಡ್ತಾ ಸ್ವಲ್ಪ ತಡಿ ಅಂತ ಹೇಳಿ, ಆ ಬ್ರಾಹ್ಮಣ ಪಂಚಾಂಗ ತೆಗೆದು ನೋಡ್ಲಕ್ಕ ತಡಿಲಿಲ್ಲ, ಹೇ ಮಗ ನಿನ್ನ ಮನಿ ಒಳಗ ನಿನ್ನ ಪತಿ ರಾಯ ಹಗಲು ರಾತ್ರಿ ಯಾ ದೇವ್ರಿ ನಿನ್ನ ಹೇಳಿ ಏನಿವಿಲ್ಲ, ಬರೇ ಶಿವನ ಭಕ್ತ ಅಲ್ಲ, ಕರೆ ಶಿವನ ಧ್ಯಾನ ಮಾಡ್ಯಾರ, ಆ ತಾಯಿ ಪಾರ್ವತಾ ದೇವಿಗೆ ಮರ್ತ ಬಿಟ್ಟಾರ, ನಿನ್ನ ಮನಿ ಒಳಗ ಕುಳ ದೇವತಿ ತುಳಿದ ಭವಾನಿ ಹಾಳು ಕೆಣ್ಣ ದೇವತಿ ಆಗಿ ಇದಿಯಾಗಿ ಬೆನ್ನತ್ಯಾಳ, ಅದಕ್ಕಾಗಿ ಇದೇ ದೇವಿ ಶ್ರಾಪದ ನೋಡ ತಂಗಿ ಎಂದ, ಆ ದೇವಿಗೆ ನಿಮಗ ಪೂಜೆ ಮಾಡಿದ್ರಿ ಎಂದ ಆಕೆಗೆ ನಂಬುದಿಲ್ಲ ಅಂದ್ರೆ, ಆ ವೇಳೆಗೆ ನಿಮಗ ಎಷ್ಟೋ ನಿಮಗ ಕೊಟ್ಟ ನಡೆಸ್ತಾಳ, ಇದೇ ತಾಯಿ ಜಗದಮ್ಮನ ಶ್ರಾಪದ ನಿನ ಪತ್ರೆ ಆಯಾಗ ಅಂತ ಆತ ಬ್ರಾಹ್ಮಣ ಹೇಳ ಬೆಳತಾನೆ. ಮಾಣಕಾವತಿ ಆ ಬ್ರಾಹ್ಮಣನ ಮಾತು ಕೇಳಿ ಯಾಕ್ರಿ ಅಗಲ್ ಬರ ಬ್ರಾಹ್ಮಣ ಅಂತ ಪಂಚಾಂಗ ದಾನ ದಕ್ಷಿಣ ಬಿಟ್ಟು ಕ್ಷಣ ಮಾಡಿ ಮನಿಗೆ ಬಂದಾಳ, ಮನಿ ಒಳಗೆ ಬಂದು ನೋಡ್ರಿ ಆ ಆ ಪತಿದೇವನ ಹೆಸರು ಮೇಲೆ ಹಾಲು ಗಂಡಗ ಅಂತಾಳೆ. ಯಾಕ್ರಿ ಪತಿದೇವ, ನಮ್ಮ ಮನಿ ತಾಳೊಳಗ ನಾವು ಶಿವನ ಭಕ್ತರಿ ಇದೇವ್, ಶಿವನ ಧ್ಯಾನ ಮಾಡ್ತೇವು. ಶಿವಶಕ್ತಿ ಇದ್ದು ಇಬ್ಬರು ಜಗತ್ ಜೋಡಿಯಾರ, ನಾವು ತುಳಜ ಅಂಬಾ ಭವಾನಿಗೆ ಮರ್ತಿದ್ದೇವು. ಅದ್ರ ಸಲುವಾಗಿ ನಿಮ್ಮ ಮೈಯಾಗಿ ಊರು ಪೆಟ್ಟಾದ, ನಾವು ನೀವು ಕೂಡಿ ನಡ್ರಿ ಹೋಗಾರಿ ಅಂತ ಮನಿ ಒಳಗೆ ಜಗಲಿ ಮೇಲೆ ಬಂದಾರ. ಜಗಲಿ ಮೇಲೆ ಬಂದು ಆ ದೇವಿ ಜಗದ ಬಲ ಪೂಜೆ ಮಾಡಿ ಹೆಣತಿ ಏನಂತಳ ಪತಿ ದೇವಾಗ, ಯಾಕ್ರಿ ಪತಿ ದೇವ ನಿಮ್ಮ ಮನೆಯಾಗಿ ನೋಡ್ಬೇಕಂದ್ರೆ ನಿಮ್ಮ ಮೈಯಾಗಿನ ಬ್ಯಾನಿ ಕಮ್ಮ ಆಗ್ತದಂತ ನಮ್ಮ ಉಪಾಧ್ಯ ಬ್ರಾಹ್ಮಣ ಹೇಳ್ಯಾನ. ಆ ಹೆಣ ದೇವತಿಗೆ ಊದೌದು ಅನ್ಬೇಕಂತ ಐದಾರ ಐದು ದಿವಸ ತುಳಜಾಪುರಕ್ ನಡ್ಕೊ ತೋಬೇಕಂತ ತುಳಜಾಪುರಕ್ಕೆ ಹೋಗಿ ಆಕಿನ ಭೋಗಿ ಭಂಡಾರ ಒಡ ಮಾಡಿ ಆಕಿ ದೇವಿ ಕೊಟ್ಟಿನ ಪ್ರಸಾದ ಮನೆಯೊಳಗ ತಂದು ಮನೆಯೊಳಗ ಅನುಶಾಂತಿ ಮಾಡಿಸಿ ಬೀಗರ ನೆಂಟ್ರಿ ಕರೆಸಿ ನಾವು ಒಂದಾಗದೇವ್ ಅಂದ್ರೆ ನಮ್ಮ ಪಾಪ ಪರಿಹಾರಿಗೆ ದೂರ ಆಗ್ತದ್ರಿ ನಡ್ರಿ ಅಂದಳು. ಕಂದಾರಿ ಹೆಣ್ಣವನ ಮಾಯಿ ಗಂಡವನ ನಾಯಿ, ಹೆಣ್ಣಿನ ಕೇಳಿದ್ರೆ ಸುಖ ಆಗತ್ತ ಜಗತ್ ಒಳಗಂತ ತಿಳ್ಕೊಂಡ ಯಾರು ರಾಜ ಹೆಣತಿಗತ್ತನ್ ಮಾಡ್ಕವತಿಗಿ ಎಲೆ ಮಾಡ್ಕವತಿಲಿ ಹಂಗಂದಿ ಹಾಗಂತ ಸತಿಪತಿ ಇಬ್ಬರ ಕೂಡಿ ಐದಾರ ಐದು ದಿವಸ ನೋಡಬೇಕಾದಾರ ಮನಿ ಒಳಗೆ ನೋಡಿ ಸ್ವಚ್ಛತಾ ಮಾಡಿ ಗಂಡ ಎಡತಿ ಕೂಡಿ ಉದೌದು ಆರಕೋತ ಪಾದ ತ್ರಾ ಮಾಡ್ಕೋತ ತುಳಸಾಪುರ ತುಳಜಾಪುರ ಒಳಗ ಆದಿಶಕ್ತಿ ಜಗನ್ಮಾತಿ ಸಾಂಬಾಜಿ ಕುಂತಿಳು ಗರ್ಭಗುಡಿ ಒಳಗ ಆತ ನೋಡ್ಬೇಕು. ಕೋಲ್ಹಾಪುರ ರಾಜ ಬಂದ ಹ್ಯಾಂಗ ಬಂದ ಮನಿ ಒಳಗ ಬಂದು ನಮೋ ನಮೋ ಅಂತ ಕೈ ಮುಗಿದು ನಿಂತ ನೋಡ್ರಿ ಆ ಕಲ್ಲೊಳದಾಗ ಸ್ನಾನ ಮಾಡ್ಕೊಂಡ್ರು ಸತಿಪತಿ ಕೂಡಿ ಕಲ್ಲೊಳದಾಗ ಸ್ನಾನ ಮಾಡಿ ಕಲ್ಲೊಳದಾಗ ಸ್ನಾನ ಮಾಡ್ಬಳಕ ಮೈಯಾಗಿ ನೋಡ್ಬೇಕ ಬಾರಾಣಿ ಬ್ಯಾನಿ ಕಮ್ಮ ಐತ್ರಿ ಯಾರ್ದು ಕೋಲ್ಹಾಪುರ ರಾಜ ಚಾರಾಣಿ ಬ್ಯಾನಿ ಉಳಿತ್ರಿ ಗಂಡಾಯಣ ತೀ ನೋಡ್ಬೇಕಂದ್ರ ಉದೋ ಉದೋ ಅನ್ಕೋತ ಗರ್ಭಗುಡಿ ಒಳಗ ಬಂದಾರ ಗರ್ಭಗುಡಿ ಒಳಗ ಬಂದು ಪರದಕ್ಷಿಣೆ ಆಗ್ಲಕ್ ಶುರು ಮಾಡ್ಯಾರ ಹೆಣತಿ ಅತ್ತಳೆಯ ದೇವಾಲಯ ಪತಿ ದೇವ ಉಳದಂದ್ರ ಈ ಜಗತ್ತೆಲ್ಲ ನನಗ್ ಸಿಕ್ಕಂಗ ಇದು ನನ್ನ ಹಣಿವೆಯಲ್ಲಿನ ಮಾಂಗಲ್ಯ ಕುಕುಮದಂತ ಆ ಗಂಡಗ ಕೈ ಹಿಡಿದು ಏನಂತ ಯಾಕ್ರಿ ಪತಿ ದೇವ ನೋಡ್ರಿ ನೀವು ಸುಖ ಇದ್ರಿ ನನಗ್ ಸುಖ ನೀವು ಸುಖ ಇದ್ರಿ ಆಗ್ಬಾರ್ದು ನಿಮಗ ಘೋಟಾಳಿ ಆಗ್ಬಾರ್ದು ಮೈಯಾಗ ಬ್ಯಾನಿ ಕಮ್ಮ ಆಗ್ಯದ ಇನ್ನ ಒಂದ್ ಸ್ವಲ್ಪ ಬ್ಯಾನಿ ಉಳ್ದದ ನಾವು ನೀವು ಕೂಡಿ ಆ ದೇವಿ ನೋಡಕ್ ಪ್ರಾರ್ಥನಾ ಮಾಡಿ ಆ ದೇವಿ ಪೂಜಾ ಮಾಡಮ್ ನಡ್ರಿ ಅಂತ ತುಳಜಾ ಒಳಗ ಪೂಜಾ ಮುಗಿಸ್ಕೊಂಡಾರ ಅಭಿಷೇಕ ಮಾಡಿಕೊಂಡು ತುಳಜಾ ಭವಾನಿ ಇದು ಜಗನ್ಮಾತಿದ ಅಭಿಷೇಕ ಮಾಡ್ಕೊಂಡು ದೇವಿ ಕೊಟ್ಟಿದ್ದ ಪ್ರಸಾದ ಸಾಕ್ಷಾತ್ ಜಗನ್ಮಾತಿ ದೇವಿ ಬಂದು ಪ್ರಕಟ ಆಗಳು ಆ ಕೋಲ್ಹಾಪುರ ರಾಜ ಆ ಕೋಲ್ಹಾಪುರ ರಾಜ ಆಶೀರ್ವಾದ ಕೊಟ್ಟಳು ಬೆನ್ನ ಮ್ಯಾಲ ಯಾಕೋ ಕೋಲ್ಹಾಪುರ ರಾಜ ನನಗ ಬರಲ್ಲ ಅಂತ ತಿಳಿದಿದ್ದು ನನ್ನ ದರ್ಶನಗ ಬಂದಿದ್ದಿ ಮಗ ಹೋಗ್ ನಿನಗ ಮಾಫಿ ಮಾಡಿನ ಕರೆ ವರ್ಷಿ ವರ್ಷಿ ನೋಡ್ಬೇಕಂದ್ರೆ ನನ್ನ ಜಾತ್ರಿ ನೀನೇ ಬಂದ್ ಮಾಡ್ಬೇಕು ಮಗ ನೀ ಬರವ ತನಕ ನನ್ನ ತಲೆ ಬಾಕಿಲಿ ತೆರೆಯಂಗಿಲ್ಲ ಈಗ ಹ್ಯಾಂಗ ನೋಡ್ಬೇಕಂದ್ರೆ ನನ್ನ ವರ್ಷಿಗೆ ಬಂದಿದ್ದಿ ಹಾಂಗ ನೀನೇ ವರ್ಷಿಗೆ ಬಂದು ನನ್ನ ಜಾತ್ರೆ ನಡೆಸಬೇಕು ಕೋಲ್ಹಾಪುರ ರಾಜ ಅಂದ ಯಾಕಲ್ಲಮ್ಮ ಹ್ಯಾಂಗ ನಡೆಸಬೇಕು ನೀನು ಜಾಗರಣಿ ಕೊರಳ ಕೌಡಿ ಬಾಳ ಬಲಗ ಯಾಗ ಪರಡಿ ಹಾಕೋಬೇಕು ಎಡಗ ಯಾಗ ಪತ್ತ ಆಚೆಕೊಂಡು ಉದೋ ಉದೋ ತಾಯಿದ ಮನಿ ಜೋಗ ಆಡಿ ಬರಬೇಕು ಜೋಗ ಆಡಿ ಅದೇ ಜೋಗದ ಒಳಗೆ ನೀ ಎಷ್ಟು ಬರ್ತದ ಅನ್ನದ ಆಟ ಅನ್ನದ ವೈದ್ಯ ಮನಿ ಒಳಗ ಹಚ್ಚಿ ನಿನ್ನ ಮನಿ ಒಳಗ ನೋಡ್ಬೇಕು ಜಾಗರಣಿ ಮಾಡ್ಬೇಕು ಐದ ಕಬ್ಬ ಐದು ಬಾಳೆದಿನ ತಂದು ನಿನ್ನ ಮನಿ ಒಳಗ ಗೊಂದಲ ಹಾಕ ಬಳಕ ನನ್ನ ನೋಡಿ ನೀ ಮಾಡಿದಂತ ಪಾಪ ಪರಿಹಾರ ದೂರ ಆದಂತಳ ದೇವರೇ ಮಾತಿಗೆ ಜಗದಂಬಾ ದೇವಿಗೆ ನೋಡ್ಬೇಕಂದ್ರೆ ನಮೋ ನಮೋ ಅಂತ ತಾಯಿ ಪಾದ ಹಿಡದ ಅಮ್ಮ ನಿನಗೆ ಶರಣ ಬರ್ತೀನಿ ಹಿಂಗ್ ಶರಣ ಬಂದು ವರ್ಷಿ ವರ್ಷಿ ನಿನ್ನ ಜಾತ್ರೆ ಹಿಂಗೆ ಮಾಡ್ತೀನಂತ ಆ ಕೋಲ್ಹಾಪುರ ರಾಜ ಇದೀನ ಅವ ಆ ತಾಯಿಗೆ ಶರಣ ಬಂದ್ರಿ ಶರಣ ಬಂದವ್ರಿ ಮರಣ ಕೊಡಂಗಿಲ್ಲ ಅಂತ ದೇವಿ ಆಶೀರ್ವಾದ ಕೊಟ್ಟಳು ಆಶೀರ್ವಾದ ಕೊಟ್ಟ ಬಳಕ ಎಲ್ಲಿ ಆ ನೋಡ್ಬೇಕು ಕೋಲ್ಹಾಪುರ ರಾಜರ ಮನಿ ಒಳಗ ಐದು ಮಂದಿ ಗೊಂದಲಿಗಾರಿಗೆ ಕರೆಸಿ ಆ ತಾಯಿದು ಗೊಂದಲು ಮಾಡ್ಯಾರ ಐದು ಕಬ್ಬ ಐದು ಬಾಳೆ ನಿನ್ನ ಮಾಡ್ಯಾರ ಪೂಜಾ ಪಾಠ ಮಾಡಿ ಆ ದೇವಿದು ನೋಡ್ಬೇಕು ಜಾಗರಣೆ ಮಾಡಿ ಆ ದೇವಿದು ನೋಡ್ಬೇಕು ತುಳಜಾಪುರ ಒಳಗ ಇನ್ನ ಆದ್ರ ಬಿ ಕೋಲ್ಹಾಪುರ ರಾಜ ತನ್ನ ಮನಿ ಊರಿ ಹಚ್ಚಿ ಆ ತಾಯಿ ಜಗನ್ ಮಾತ್ರ ವರ್ಷಿ ವರ್ಷಿಗೆ ಜಾಗರಣೆ ಮಾಡ್ತಾನ ಇಲ್ಲಿಗೆ ರಾಜ ಇದಿನ ಅವ ನನಗ ತಾಯಿ ಇದಿನ ಹಾಕಿ ಬರ್ತಾಳನು ಅಂತ ಹಸಿ ಅಂದ್ರೊಳಗ ಕುಂತು ಗಂಡ ಹೆಣತಿ ತಪಸ್ಯ ಮಾಡಕತ್ತಿರು ಸಾಕ್ಷಾತ ದೇವಿ ಬದಳ ನೋಡ್ಬೇಕಾದ್ರೆ ರಂಗಭೂಮಿ ಒಳಗ ದೇವಿ ತುಳಜಾಪುರ ಎಲ್ಲಿ ಯಾರು ನೋಡ್ಬೇಕಾದ್ರೆ ಕಬ್ಬ ಬೆಳೆದಿಂದ ಕಟ್ಟಿ ಪೂಜಾ ಮಾಡಿರು ಅದೇ ಅಂದ್ರೊಳಗ ಬಂದು ಜಗನ್ ಮಾತೆ ದೇವಿ ಗಂಡ ಹೆಂಡತಿ ಆಶೀರ್ವಾದ ಕೊಟ್ಟಾಳ ಹೇ ಮಕ್ಕಳ್ರಿ ನಾನು ಸೇವ ಮಾಡಿದ ಒಳಗ ನಿಮ್ಗೆ ಸಂಪತ್ತಿ ಸಂತಾನ ಕೊಡ್ತೀನಿ ಸಂಪತ್ತಿ ಸಂತಾನ ಕೊಟ್ಟಾಳ ಅವಾಗ ದೇವಿ ಸಂಪತ್ತಿ ಸಂತಾನ ಕೊಟ್ಟಳ ದೇವಿ ಅಂತ ವರ್ಷಿ ವರ್ಷಿ ಹಂಗೆ ಜಾತ್ರಿ ಮಾಡಕತ್ತಾರ ಇಲ್ಲಿನ ಕೋಲ್ಹಾಪುರ ರಾಜ ಅಂದು ಕತೆ ಸಂಪೂರ್ಣ ಮುಗಿಲಾಗಿ ಬಂದ ಆ ಬರ್ತಾರ ಅಮ್ಮ ಬಾಯಿ ಕುಡುಕುಡು ವರ ಉಮ್ಮಾಯಿ ಕೇಳಿ ಕುಡುಕುಡು ವರ ಉಮ್ಮಾಯಿ ಅಂಗವಾದಿ ಸಂಗಮೇಶ್ವರಗ ಅಂಗವಾದಿ ಸಂಗಮೇಶ್ವರಗ ಗಂಗವಾದಿ ಪವಿತ್ರನಾಗ ಕೊಟ್ಟಿಸಿದಳಗ ಮಾಯಿ ಕಾಡಿನ ಬಲ್ಲಂಗ ಮೀರಿದಲ್ಲಿ ಕೊಟ್ಟಿಸಿದಳಗ ಮಾಯ ಬಲ್ಲಂಗ ಸಪ್ತರೋಜ ಗುಡ್ಡದ ಮ್ಯಾಲ ಮೊದಲ ಪೂಜೆ ಮಾತಾಡಿ ನಗ ದೇವಿ ಅಮ್ಮ ಬಾಯಿ ಗೊಂದಲಿಗರ ಕಥೆಯಲ್ಲಿ ಇದುವರೆಗೆ ತುಳಜಾಭವಾನಿ ಕೊಲ್ಲಾಪುರ ರಾಜನ ಕಥೆ ಕೇಳಿದಿರಿ. ನಡೆಸಿಕೊಟ್ಟವರು ಶ್ಯಾಮರಾವ್ ಅಮೃತರಾವ್ ಚೌಹಾಣ್ ಹಾಗೂ ಸಂಗಡಿಗರು. ಇನ್ನು ಮುಂದೆ ಕೇಳಿ ಕೃಷಿ ಹಾಡುಗಳು. ಬರೀ ಮುತ್ತುಗಳು